ಅದಕ್ಕೆ ಮುಂಚೆ ನಿಮ್ಮ ಜೀವನ ನಿರ್ವಹಣೆ ಹೇಗಿತ್ತು ಗೌಡ್ರೆ? ಯಾಕೆಂದ್ರೆ ನಿಮ್ಮ ಬಾಲ್ಯ ಜೀವನದಲ್ಲೆಲ್ಲ ನಿಮ್ಮ ಹಿರಿಯರು ಜೀವನ ಮಾಡ್ಬೇಕಂದ್ರೆ ಏನು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು? ಹಿಂದೆಲ್ಲ ನಾವು ಕಾಡ ಗೆಡ್ಡೆ ಗೆಣಸಿನ ಜೊತೆಗೆ ಸ್ವಲ್ಪ ರಾಗಿ ಜೋಳ ಮತ್ತೆ ಅವರೇ ತೊಗರಿ ಕುಂಬಳ ಸಂತೆ ಬೆಳೆದು ಕೊಡ್ತಿದ್ದು. ಅದರಲ್ಲಿ ಒಂದು 48 ಧಾನ್ಯಗಳನ್ನ ಒಂದೇ ಜಮೀನಿನಲ್ಲಿ ಹಾಕಿ ನಾವು ಬೆಳ್ಕೊಂಡು ನಮ್ಮ ಈ ಕಾಡ ಗೆಡ್ಡೆ ಗೆಣಸಿನ ಜೊತೆಗೆ ಇದ ನಾವು ಕುಟುಂಬ ಜೀವನಕ್ಕೆ ಬೆಳಕೊತ್ತಿದ್ದು ಸರ್. ನಿಮ್ಮ ಆಹಾರದ ಅವಶ್ಯಕತೆಗೆ ಏನ್ ಬೇಕು ಅದನ್ನ ನೀವು ಇಲ್ಲಿ ಕಾಡನ್ ಪ್ರದೇಶದಲ್ಲಿ ಸಿಗುವ ಗೆಡ್ಡೆ ಗೆಣಸಿನ ಜೊತೆಗೆ ನೀವು ಸ್ವತಃ ಬೆಳ್ಕೊಳ್ತಾ ಇದ್ರೆ? ಹೌದು ಸರ್. ಕಾಡನ್ನ ನಿಮಗೆ 5 ಜಮೀನ್ ಇದೆ, ಈ ಒಂದು ಜಮೀನಿನಲ್ಲಿ ನೀವು ಏನೇನೆಲ್ಲ ಬೆಳೆಗಳನ್ನ ನೀವು ಬೆಳೀತಾ ಇದ್ರಿ? ನಾವು 5 ನಾನು ಬೆಳೆಯುತ್ತಿದ್ದು ಕೂಡ ನಾನು ನಮ್ಮ ಹಿರಿಕಾಯನ್ನು ಬೆಳೆಯುತ್ತಿದ್ದನೋ ಅವರೇ ತೊಗರಿ ಕುಂಬಳ ಸಂತೆ ಮತ್ತೆ ಜೋಳ ರಾಗಿ ಎಲ್ಲವೇ ಅದೇ ಬೆಳೆಯನ್ನು ನಾನು ಬೆಳ್ಕೊಂಡು ಬರ್ತೀನಿ. ಅಂದ್ರೆ ನಿಮ್ಮ ತಂದೆ ಕಾಲದಿಂದ ಬೆಳೀತಾ ಇದ್ರೆ, ಇವಾಗ 5 ಜಮೀನಿನಲ್ಲಿ ನೀವು ಒಬ್ಬರೇ ಕೃಷಿ ಮಾಡ್ತಾ ಇದ್ರಿ. ನಿಮ್ಮ ಅಣ್ಣ ತಮ್ಮಂದ್ರು ಎಷ್ಟನ? ನಾವು ಅಣ್ಣ ತಮ್ಮಂದ್ರು 3 ಇದ್ದೀವಿ ಸರ್. 3 ಅವರು ಒಬ್ರು ಸತ್ತೋಗ್ಬಿಟ್ರು, ಒಬ್ಬ ತಂಗೆ ಕಾಫಿ ತೋಟದಲ್ಲಿ ಇದ್ದಾಳೆ ಸರ್, ಅದರಲ್ಲಿ ಈಗ ನಾನು ಒಬ್ಬನೇ ಮಾಡ್ತಾ ಇದ್ದೀನಿ ಸರ್. ಸರಿ ಗೌಡ್ರಿ, ಈ ಕಾಫಿಯನ್ನ ಎಷ್ಟು ವರ್ಷದಿಂದ ನೀವು ಬೆಳೀತಾ ಇದ್ದೀರಾ? ನಾವು ಕಾಫಿಯ ಈಗ 30 ಬೆಳೀತಿದ್ದೀವಿ ಸರ್. ಈ ಕಾಫಿ ಬೆಳಿಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು, ಮತ್ತೆ ಎಲ್ಲಿ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಸಿಕ್ತು ಗೌಡ್ರೆ? ನಾವು ಕಾಫಿ ಬೆಳೆಯೋದಕ್ಕೆ ನಮಗೆ ಆರ್ಟಿಕಲ್ ಸರ್ ಫಾರಂನಲ್ಲಿಂದ ಅವರು ನಮಗೆ ಒಂದು 12 ಜನಗಳಿಗೆ ಕೊಟ್ಟರು. ಇಲ್ಲ ಟ್ರೈನಿಂಗ್ ಅಲ್ಲ, ಅವರು ಈ ಜಮೀನ್ ಇರೋರಿಗೆ ಕಾಫಿನೇ ಗಿಡಗಳನ್ನೇ ಸರಬರಾಜು ಮಾಡ್ತಾರೆ ತಂದು 30 ವರ್ಷದಿಂದ. ಆವಾಗ ಅವ್ರಿಗೆ ಗುಂಡಿನ 1.5 ಗುಂಡಿಯನ್ನ ಹೊಡೆಸ್ಬಿಟ್ಟು ಅವರೇ ಸರ ಇದರಿಂದನೇ ಫಾರಂಬಿಂದನೇ ಆಗ ನಮ್ಗೆ ಸಸಿಗಳನ್ನು 800 ನಮ್ಗೆ ಕೊಟ್ಟಿದ್ರು ಸರ್. ಒಂದೇ 800 ಸಸಿಗಳನ್ನ ನೆಟ್ಟಿ 30 ಹಿಂದಿನ ಸಸಿಗಳ ಇವಾಗಲೂ ಇದ್ದಾವ? ಇವಾಗಲೂ ಇದೆ ಸರ್, 30 ರೋಬಸ್ಟ್ ಸಸಿಗಳು ಇವಾಗಲೂ ಇದೆ. ಅದ್ರ ಜೊತೆಗೆ ನೀವು ಇನ್ನೆಷ್ಟು ಸಸಿಗಳನ್ನ ನೀವು ನೆಟ್ರಿ? ಇನ್ನು 1 ಅವ್ರು ಕೊಟ್ರು ಸರ್, ಇನ್ನು 4 ನಾವು ಈ ಕಾಡಿಂದ ಸಸಿಗಳನ್ನ ತಂದುಕೊಂಡು ಕಾಡಿನಲ್ಲಿ ಈ ಪಕ್ಷಿಗಳು ಅವು ಇವೆಲ್ಲ ತಂದು ಈ ಕಾಫಿ ತೋಟದಲ್ಲಿ ಈ ಒನ್ಮೇಟಿ ಮತ್ತೆ ಅತ್ತಿಕಾನು ಇದೆಲ್ಲ ಅರಣ್ಯದೊಳಗೆ ಬಂದು ಪಿಕ್ಕೆಗಳು ಹಾಕ್ಬಿಟ್ಟು ಅಲ್ಲಿ ಅವೇ ಮೊಳಕೆ ಬಂದು ಅಲ್ಲಿ ಗಿಡಗಳು ಬರ್ತವೆಲ್ಲ ಆ ಸಸಿಗಳನ್ನ ಕಿತ್ತುಕೊಂಡು ಬಂದು ಮಳೆ ಈ ಮುಂಗಾರು ಮಳೆ ಇವಾಗ ಇದ ಮೇಲೆ ಅದನ್ನ ಕಿತ್ಕೊಂಡು ಬಂದು ನಾವು ಗುಂಡಿ ಹೊಡೆದ್ಬಿಟ್ಟು ನಾವು ನಾಟಿ ಮಾಡಿದ್ದೀವಿ ಸರ್. ಯಾಕೆ ನೀವು ಕಾಡಿನಲ್ಲಿ ಯಾಕೆ ಹುಡುಕಿದ್ರಿ? ಯಾರು ಕಾಫಿ ಎಸ್ಟೇಟ್ ಅವ್ರ ಇಲ್ಲಿ ಮಾಡಿರ್ತಕ್ಕಂಥ ಕಾಫಿ ಬೆಳೆಗಾರರನ್ನ ಕೇಳಿದ್ರೆ ನಿಮ್ಗೆ ಸಸಿಗಳು ಸಿಗ್ತಾ ಇದ್ವಲ್ವಾ? ಅವರೇನು ನಮ್ಗೆ ಕೊಡ್ತಾ ಇಲ್ಲ ಸರ್, ಅವರು ಹಣಕ್ಕಾಗಿ ಕೊಡ್ತಿದ್ದರು, ನಮ್ಮಲ್ಲಿ ಹಣ ಇಲ್ವಲ್ಲ ನಾವೇ ಸ್ವಂತ ಬೆಳಿಬೇಕಾಗಂತೇಳಿ ನಾವು ಅಲ್ಲಿ ಇಲ್ಲಿ ಸಿಕ್ಕಿದ ಸಸಿಯನ್ನು ನಾವು ತಂದು ನಾಟಿ ಮಾಡಿಕೊಂಡಿದ್ವಿ. ಎಷ್ಟು ಗಿಡಗಳನ್ನ ನೆಟ್ಟಿದ್ದೀರಿ 5? 5 ಸುಮಾರು ಒಂದು 5,000 ಗಿಡ. ಈ 5,000 ಗಿಡಗಳು ಕೂಡ ನಿಮ್ಮ ಕಡೆ ಪ್ರದೇಶದಲ್ಲಿ ಸಿಗ್ತಾ ನಿಮ್ಗೆ? ನಾವು ವರ್ಷ ಒಂದೇ ತಾಟಿ ಇಲ್ಲ ಸರ್, ವರ್ಷ ಒಂದು 500 ಗಿಡ ತರೋದು ನಾಟಿ ಮಾಡೋದು ಮತ್ತೆ ಒಂದು 500 ಗಿಡ ತರೋದು ನಾಟಿ ಮಾಡೋದು ಹೀಗೆ ಒಂದು 30 ಕಾಲದಿಂದ ನಾವು ಇದೇ ತರ ಮಾಡ್ತಾ ಇದ್ದೀವಿ ಸರ್. ನಿರಂತರವಾಗಿ ಹಂತ ಹಂತವಾಗಿ ನೀವು ಈ ಕಾಫಿ ಬೆಳೆಯನ್ನ 5 ಪ್ರದೇಶಕ್ಕೆ ವಿಸ್ತರಿಸಿದ್ರೆ? ಹೌದು ಸರ್. ಈ ಕಾಫಿ ಗಿಡಗಳನ್ನ ನೆಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಂಚೆ ಇದಕ್ಕೆ ತುಂಬಾ ನೆರಳು ಎಲ್ಲ ಬೇಕು. ಈಗ ಈ ಕಾಡಿನ ಪ್ರದೇಶದಲ್ಲಿ ಈ ಮರಗಳೆಲ್ಲ ಮುಂಚೆನೆ ನಿಮ್ಗೆ ಕಾಫಿ ಗಿಡಗಳನ್ನ ನೆಡೋದಿಕ್ಕೆ ಅನುಕೂಲಕರವಾದ ವಾತಾವರಣ ಅಥವಾ ನೀವೇ ಅದನ್ನ ಸೃಷ್ಟಿ ಮಾಡ್ಕೊಂಡ್ರ? ಇಲ್ಲ ಸರ್, ನಾವು ರಾಗಿ ಅದು ಇದು ಬೇಸಾಯ ಮಾಡಾಗ ಮರ ಗಿಡಗಳು ಇದ್ದರೆ ಅಲ್ಲಿ ರಾಗಿ ಬೇಸಾಯ ಮಾಡಕ್ ಆಗಲಿಲ್ಲ, ಆವಾಗ ಮರ ಗಿಡ ಎಲ್ಲ ಪೂರ್ತಿ ಹೊಂಟೋಗಿತ್ತು. ಕಾಫಿ ಬೇಸಾಯ ಮಾಡ್ಬೇಕಾದ್ರೆ ನಾವು ಮರ ಗಿಡನ ಮತ್ತೆ ನಾವು ಗುಂಡಿ ಹೊಡೆದು ಮರ ಗಿಡಗಳನ್ನ ಹಾಕಬೇಕಾಗಿತ್ತು. ಅದರಲ್ಲಿ ಪಾರವಾಳ ಮತ್ತೆ ಸುರುಗಿ ಮರ ಈ ಮರಗಳು ಬೇಗ ನಾವು ನೆರಳಿಗೆ ಕಾಫಿ ನೆರಳು ಬರಲಿ ಅಂತ ಹೇಳಿ ಹಾಕಿದೀವಿ ಸರ್. ಇಡೀ 5 ಪ್ರದೇಶಕ್ಕೂ ಮರಗಳು ನೆಟ್ರ? 5 ನಾವೇ ಸ್ವತ್ತ ನೆಟ್ಟರು ಸರ್. ಈ ಕಾಫಿ ಗಿಡಗಳನ್ನ ನೆಡುವ ಒಂದು ವಿಧಾನವನ್ನ ಗೌಡ್ರೆ ಸ್ವಲ್ಪ ವಿವರವಾಗಿ ಹೇಳಿ, ಮತ್ತೆ ಹೇಗೆ ನೆಡಬೇಕು ಅದನ್ನ ಎಲ್ಲ ವಿಚಾರ ಹೇಳಿ. ನಾವು ಕಾಫಿ ಗಿಡ ನೆಡಬೇಕಾದ್ರೆ ನಮಗ ಸ್ವಲ್ಪ ಇವರು ಪಾರಂಬಿನ ಇದರಲ್ಲಿ ಆರ್ಟಿಕಲ್ ಸರ್ ಪಾರಂಬಿಂದ ಇದ ಕೊಟ್ರಲ್ಲ ಗಿಡ ಕೊಟ್ರಲ್ಲ ಆವಾಗ ರೋಬಸ್ಟ್ ಗಿಡಕ್ಕೆ 8 ಆಗಂತ ಕೊಟ್ಟಿದ್ದರು. 8 ಸಾಲು ಹೊಡೆದು ಮೇಕು ಹಾಕಿ ಸಾಲು ಹೊಡೆದು ಅಲ್ಲಿ ಗುಂಡಿ ಹೊಡೆದಿದ್ದು ಸರ್. ಮತ್ತೆ ಕಾವೇರಿ ಗಿಡಕ್ಕೆ 6 ಆಗಂತ ಕೊಟ್ಟಿದ್ದರು, ಅದು 6 ಗುಂಡಿ ಹೊಡೆದು ಮೇಕು ಹೊಡೆದು ಸಾಲಾಗಿ ನೆಟ್ಟಿದ್ದೀವಿ ಸರ್. ಅಂದ್ರೆ ಈ ಒಟ್ಟಾರೆ 5 1 1,000 ಗಿಡ ಅಂದ್ರೆ 5,000 ಗಿಡ ಇದೆ. ಇದಕ್ಕೆಲ್ಲ ಈ ಪೋಷಕಾಂಶಗಳನ್ನ ಹಾಕೋದು ಇದಕ್ಕೆಲ್ಲ ಪ್ರತಿ ವರ್ಷ ನೀವು ಮಾಡ್ತಾ ಇರ್ಬೇಕಾಗತ್ತೆ, ಇದನ್ನೆಲ್ಲ ಹೇಗೆ ಮಾಡ್ತೀರಿ ಗೌಡ್ರೆ?

ಇದರಲ್ಲೆಲ್ಲ ಹುಳಗಳಲ್ಲಿಯೇ ದೇಸಿ ರೋಗ ಬರೋದರಿಂದ ನಮ್ಮಲ್ಲಿ ಇಲ್ಲಿ ಸ್ವಲ್ಪ ಪಕ್ಷಿಗಳು ದೇಸಿ ಕಾಡಿನಲ್ಲಿರೋದರಿಂದ ಈ ಪಕ್ಷಿಗಳು ಒಂದಷ್ಟು ಕಡಿಮೆ ಮಾಡ್ತವೆ ಸರ್. ಸ್ವಲ್ಪ ಈ ಗೊಣ್ಣೆ ಹುಳ ಆಗಂತ ಇರ್ತದೆ, ಈ ಹಂದಿಗೆ ಸ್ವಲ್ಪ ಇದು ನಿರ್ವಹಣೆ ಮಾಡ್ತದೆ. ಹೀಗೆ ಈ ಪಕ್ಷಿ ಸ್ವಲ್ಪ ಈ ಹಂದಿ ಇದರಲ್ಲಿ ಒಂದು ಸ್ವಲ್ಪ ನಮ್ಗೆ ರೋಗಗಳು ಕಡಿಮೆ. ಅದು ನೀವು ಹೇಳ್ತಾ ಇರೋದು ಈ ಪಕ್ಷಿಗಳಿಂದ ಮತ್ತೆ ಈ ಕಾಡು ಪ್ರಾಣಿಗಳಾದಂತಹ ಹಂದಿಗಳಿಂದ ನಿಮ್ಮ ಬೆಳೆಯ ರೋಗಗಳೇ ನಾಶವಾಗ್ತದೆ ಅಂತ ಹೇಳ್ತಾ ಇದ್ರಿ? ಹೌದು ಸರ್. ನೀವು ಯಾವುದೇ ರಾಸಾಯನಿಕ ಕ್ರಿಮಿನಾಶಕಗಳನ್ನ ಬಳಸೋದಿಲ್ವಾ? ಇಲ್ಲ ಸರ್, ಅದಕ್ಕೆ ನಾವು ಕ್ರಿಮಿನಾಶಕ ಅದು ಇದು ನಾವು ಬಳಸಲ್ಲ ಸರ್ ಇಲ್ಲಿ. ಅದು ಹಾಗೆ ಬಳಸಿ ನೀವು ರೋಗವನ್ನ ನಿರ್ಮೂಲನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇಳುವರಿ ಕಡಿಮೆ ಆಗುತ್ತಲ್ಲ ಗೌಡ್ರೆ? ನಾವು ಇಳುವರಿ ಬಗ್ಗೆ ನೋಡಲ್ಲ, ನಾವು ಪರಿಸರದ ಬಗ್ಗೆ ಮಣ್ಣಿನ ಬಗ್ಗೆ ಮಾತ್ರ ನೋಡ್ತೀವಿ ಹೊರತು ಇಳುವರಿ ನಮಗೆ ಇಷ್ಟೇ ಬರಬೇಕು ಇಷ್ಟೇ ಕುಂಟಲ್ ಬರಬೇಕಾಗನ್ನೋದು ನಮ್ಮಲ್ಲಿಲ್ಲ. ಲಾಭದ ಆಸೆ ಇಲ್ಲ, ಲಾಭ ಗೀಭ ಏನಿಲ್ಲ, ಏನು ವರ್ಷದಲ್ಲಿ ಬರ್ತದೆ ಅಷ್ಟು ಮಾತ್ರ ಲಾಭ. ನಮ್ಮ ಮಣ್ಣನ್ನು ನಾವು ಭಾಳ ಲಿಗವಾಗಿ ಇಟ್ಕೋಬೇಕು ಅಷ್ಟೇ. ಇಲ್ಲ ಒಂದು ತಾಟಿ ಅದಕ್ಕೆ ಗೊಬ್ಬರ ಹಾಕಿಬಿಟ್ಟು ಏನಾದರೂ ಅಂದರೆ ಮತ್ತೆ ನಾವು ಗಿಡ ಮರ ಎಳಿಸೋದು ಭಾಳ ತುಂಬ ಕಷ್ಟ ಆದ್ದರಿಂದ ನಾವು ಈ ರಾಸಾಯನಿಕಗಳ ಬಳಸಲ್ಲ. ಆಮೇಲೆ ನಮ್ಮಲ್ಲಿ ಪರಿಸರದಲ್ಲಿ ಎರೆಹುಳ ಅನ್ನೋದು ಇರ್ತದಲ್ಲ ಅದು ನಮ್ಗೆ ತುಂಬ ಇರ್ತದೆ. ಈ ರಾಸಾಯನಿಕ ಈ ಕೀಟನಾಶಕ ಅವೆಲ್ಲ ಬಳಸಿಬಿಟ್ರೆ ಇದು ಹೊಂಟೋಗ್ಬಿಡ್ತದೆ. ಆಮೇಲೆ ನಾವು ಬರೀ ದುಡ್ಡು ಕೊಟ್ಕೊಂಡು ನಮ್ಮ ಬರೋಂಥ ಲಾಭ ಈಗ ಇಷ್ಟದಲ್ಲಿ ಇರ್ತೀವಿ, ಆ ಬರೋಂಥ ಲಾಭ ಅದಕ್ಕೆ ಐತೆ ಹೊರತು ಅದರಿಂದ ನಾವು ಅದನ್ನು ಬಳಸಕ್ಕೆ ಹೋಗಿಲ್ಲ. ಅದರಲ್ಲಿ ನಮ್ಮಲ್ಲಿ ಮರ ಗಿಡದಲ್ಲಿ ನೇರಳೆ ಮರ ಅಂತ ಇರ್ತದಲ್ಲ ಅಲ್ಲಿ ಒಳ್ಳೆ ಈ ಎರೆಹುಳ ಚೆನ್ನಾಗಿರ್ತದೆ, ಅದರಲ್ಲೇ ಬಿದ್ದಲ್ಲಿ ಎಲ್ಲ ಗಿಡ ಚೆನ್ನಾಗಿ ಬರ್ತದೆ. ಅಲ್ಲಿಗೆ ಬೋರ್ ಗೀರು ಅದು ಬರಲ್ಲ, ಅದು ಅಲ್ಲಿ ರೋಗ ಕೂಡ ಇಲ್ಲ. ಯಾಕಂದ್ರೆ ಒಂದೊಂದು ಗಿಡದಲ್ಲಿ ಆ ಥರ ಈ ನೇರಳೆ ಮರ ಇರಲಿ ತುಂಬ ಅಲ್ಲಿ ರೋಗ ಬರಲ್ಲ, ಒಳ್ಳೆ ಹಣ್ಣು ಆಯ್ತದೆ, ಒಳ್ಳೆ ಗಿಡ ಬರ್ತದೆ, ಅದರಿಂದ ಅಲ್ಲಿ ಒಳ್ಳೆ ಎರೆಹುಳ ಎಲ್ಲ ಇದ್ದು ಫಲವತ್ತೆ ಭೂಮಿ. ನಿಮಗೆ ಕಾಫಿ ಬೆಳೆನಲ್ಲಿ ಎಷ್ಟು ಒಂದು ಎಕರೆಗೆ ಎಷ್ಟು ಕ್ವಿಂಟಾಲು ತನಕ ನಿಮಗೆ ಇಳುವರಿ ಬರ್ಬೋದು ಕಾಫಿ ಬೀಜ? ನಾವೇನು ಅದು ಇದು ಎಲ್ಲ ಎನ್ನ ಇಲ್ಲ, ಒಂದು 10 ಕ್ವಿಂಟಾಲು. ಒಂದು ಎಕರೆಗೆ 10 ಕ್ವಿಂಟಾಲ್ ಬರುತ್ತಾ? 10 ಕ್ವಿಂಟಾಲ್ ಸರ್. ಅಂದ್ರೆ 5 ಎಕರೆಯಿಂದ ಸರಾಸರಿ 50 ಕ್ವಿಂಟಾಲ್ ಬರುತ್ತೆ? ಒಂದು 50 ಕ್ವಿಂಟಾಲು. ನಿಮಗೆ ಇದೆಲ್ಲ ಬೆಳೆ ಬಂದ ಮೇಲೆ ಈ ಒಂದು ಈ ಕ್ಯೂರಿಂಗ್ ಪದ್ಧತಿ ಅಂದ್ರೆ ಈಗ ಇದನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಈ ಸಂಸ್ಕರಣೆ ವಿಧಾನಗಳಿಗೆಲ್ಲ ಏನೇನ್ ಮಾಡ್ತೀರಿ ಗೌಡ್ರೆ? ನಮ್ಗೆ ಸರ್ಕಾರ ಈಗ ಅದನ್ನ ನಾವು ಹಣ್ಣು ಕುಯ್ದು ಪಲ್ಸಿಂಗ್ ಮಾಡಬೇಕು, ಅದನ್ನ ಡ್ರೈ ಮಾಡಿ ಆಗ ಅದನ್ನ ಮಾರಾಟ ಕೊಡ್ಬೇಕಾಗಂತ ಇದೆ. ಅದಕ್ಕೆ ಎಲ್ಲ ಸರ್ಕಾರ ನಮ್ಗೆ ಮಿಷಿನ್ ಕೊಟ್ಟಿದೆ ಅದ ಪಲ್ಸಿಂಗ್ ಮಾಡೋಕ್ಕೆ. ಆಮೇಲೆ ಡ್ರೈ ಮಾಡ್ಕೊತೀವಿ, ಈ ಥರ ಕಳ ಇದೆ ಅಲ್ಲಿ ಡ್ರೈ ಮಾಡ್ತೀವಿ ಇಷ್ಟು ದಿನ ಅಂತ ಇದೆ. ಅದಕ್ಕೆ ಮಿಷಿನ್ ಇದೆ, ಅದನ್ನು ಟೆಸ್ಟ್ ಮಾಡಿಕೊಂಡು ತಗೊಳ್ತಾರೆ ಸರ್. ಕಣ ಎಲ್ಲ ನೀವೇ ನಿರ್ಮಾಣ ಮಾಡ್ಕೊಂಡಿದ್ದೀರಾ? ನಾವು ಮಾಡ್ಕೊಂಡಿದ್ದೀವಿ, ಸರ್ಕಾರದಿಂದ ಬೇರೆ ಇದರಿಂದ ಸರ್ಕಾರದಿಂದ ಕಟ್ಕೊಡ್ತದೆ, ಬೇರೆ ಬೇರೆ ಯೋಜನೆಯಿಂದ ಕಟ್ಕೊಟ್ಟಿದ್ದಾರೆ. ನೋಡ್ರೆ ನಿಮ್ಗೆ ಸರಾಸರಿ ಎಷ್ಟು ಆದಾಯ ದೊರೀತಾ ಇರ್ಬೋದು ಅಂತ ಕೇಳ್ಬೋದ? ಕಾಪಿನಲ್ಲಿ ಅದು ಬಂದಾಗೆ ಗೊತ್ತಾಗುತ್ತೆ ಸರ್, ಒಂದು 90,000 ರಿಂದ 1,00,000 ರೂಪಾಯಿ ಗಿಟ್ಟ. ಮಾರುಕಟ್ಟೆ ವ್ಯವಸ್ಥೆಯನ್ನ ಹೇಗೆ ಕಂಡ್ಕೊಂಡಿದ್ದೀರಿ? ನೀವೇ ಮಾರುಕಟ್ಟೆಗೆ ತಗೊಂಡೋಗ್ತೀರಾ ಅಥವಾ ನಿಮ್ಮಲ್ಲಿಗೆ ಏನಾದ್ರು ಬರ್ತಾರ ತಗೊಂಡು ಹೋಗೋದಕ್ಕೆ ಮಾರುಕಟ್ಟೆಯವರು? ಮಾರುಕಟ್ಟೆಯವರು ನಮ್ಗ ಈಗ ಇತ್ತೀಚೆಗೆ ಎಲ್ಲ ಇಲ್ಲಿಗೆ ಬರ್ತಾರೆ ಸರ್. ಒಬ್ರು ನಮ್ಗ ಮೇಡಮ್ ಬೆಂಗಳೂರವರು ಅವ್ರು ಬರ್ತಾರೆ, ಅವರು ಕಾಫಿ ಪುಡಿ ಅವರು ಬಂದು ತಗೊಳ್ತಾರೆ. ಇನ್ನೊಬ್ಬರು ಮತ್ತೆ ಇಲ್ಲಿ ಇದು ಇಂಥ ಕಂಪನಿಯವರು ಅವರು ಬಂದು ತಗೊಳ್ತಾರೆ, ಇವರು ತಗೊಳ್ತಾರೆ. ಇನ್ನು ಲೋಕಲ್ನವರು 2-3 ಜನ ಅವರು ತಗೊಳ್ತಾರೆ. ಕಾಫಿ ಬೀಜವನ್ನ ತೆಗೆದುಕೊಂಡೋಗಿ ಉಪಯೋಗಿಸಿರ್ತಕ್ಕಂಥವ್ರು ಈ ಒಂದು ಸಂಪೂರ್ಣ ಸಾವಯವ ವಿಧಾನದಲ್ಲಿ ಬೆಳೆದಿರ್ತಕ್ಕಂಥ ಕಾಫಿ ಬೀಜದ ದರ್ಜೆ ಅಂದ್ರೆ ಇದರ ಕ್ವಾಲಿಟಿ ಚೆನ್ನಾಗಿದೆ ಅಂತ ನಿಮ್ಗೆ ಏನಾರು ಹೇಳಿದಾರ? ಹೇಳಿದೆ, ಪೇಪರ್ ನಲ್ಲೆಲ್ಲ ಬಂದಿತ್ತು, ಬಿಳಿಗಿರಂಗನ ಬೆಟ್ಟದ ಕಾಫಿ 1 ಆಗನ್ನೋದು ಬಂದಿದೆ ಸರ್. ಎಷ್ಟು ಜನ ರೈತರು ಕಾಫಿಯನ್ನ ಬೆಳೀತಾ ಇದ್ದೀರಿ ಈ ಬಿಳಿಗಿರಂಗನ ಬೆಟ್ಟದಲ್ಲಿ? ಬಿಳಿಗಿರಂಗನ ಬೆಟ್ಟ ಸುತ್ತಮುತ್ತಲಿನಲ್ಲಿ ನಾವು 1,000 ಜನ ಗಿಟ್ಟ ಬೆಳೀತಿದ್ದೀವಿ. ನೀವು ಇಷ್ಟು ಜನ ಸೇರಿ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನ ಒಂದು ಸಹಕಾರ ಸಂಘವನ್ನ ಸ್ಥಾಪನೆ ಮಾಡಿ ಮಾಡ್ಕೋಬೋದಲ್ವಾ? ನಾವು ಸರ್ಕಾರಕ್ಕೆ ಕೇಳಿದ್ದೀವಿ ಸರ್, ನಮ್ಗೆ ಈ ಕೃಷಿ ಮಾರುಕಟ್ಟೆಯನ್ನು ಕುಡಿ ಆಗಂತ, ಸಾವಯವ ಮಾರುಕಟ್ಟೆ ಕುಡಿ ಆಗಂತ ಕೇಳಿದ್ದೀವಿ. ಇನ್ನೂ ಅಚ್ಚುಗೆ ಗೌಡ್ರೆ, ಬಿಳಿಗಿರಿರಂಗನ ಬೆಟ್ಟದಲ್ಲಿ ಸರ್ಕಾರದ ವತಿಯಿಂದ ಇರತಕ್ಕಂಥ ಒಂದು ಲ್ಯಾಂಪ್ ಸೊಸೈಟಿ ಇದೆ ಮಾರುಕಟ್ಟೆ ವ್ಯವಸ್ಥೆಗೆ ನಿಮ್ಮ ಅರಣ್ಯ ಪ್ರದೇಶಗಳ ಉತ್ಪನ್ನಗಳನ್ನೆಲ್ಲ ಮಾರಾಟ ಮಾಡೋದಕ್ಕೆ. ಅದೇ ರೀತಿಯಾಗಿ ಕಾಫಿ ಬೆಳೆಗೆ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ನೀವು ಯಾಕೆ ಕಂಡುಕೊಳ್ಬಾರ್ದು? ಅದೇ ನಾವು ಫಸ್ಟ್ ಹೇಳಿದಾಗ ಕೇಳಿದೀವಿ ಸರ್. ಈಗಾಗಲೇ ನಾವು ಈಗ ಸಹಕಾರ ಸಂಘ ಅಂದ್ಬಿಡೋದು ಅದು ಸೊಸೈಟಿ ಇದೆ, ಅದು ಕಾಡಿನ ಉತ್ಪಾದನೆಗಳದು ಏನೇನಾಯಿ ಜೇನು ಪಾಸಿ ನೆಲ್ಲಿಕಾಯಿ ಹರಳೆಕಾಯಿ ಈ ಥರದಕ್ಕೆ ಒಂದು ಸೊಸೈಟಿ ಸಹಕಾರ ಸಂಘ ಅದು ಇದೆ. ಅದರಲ್ಲಿ ಈ ಕಾಫಿ ನಾವು ವ್ಯಾಪಾರ ಮಾಡೋಕ್ಕಾಗೋದಿಲ್ಲ. ಆಗ ಈಗ ಒಂದು ಸಣ್ಣ ಪ್ರಮಾಣದಲ್ಲಿ ನಾವು ಒಂದು ಜೈನ ಸಂರಕ್ಷಣೆ ಸಂಘ ಅಂತ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಈಗ ಸ್ವಲ್ಪ ಕಾಫಿ ಮೆಣಸು ಪ್ಯಾಕೆಟ್ ಮಾಡಿ ಮಾರ್ತಾ ಇದ್ದೀವಿ, ಸ್ವಲ್ಪ ಪುಡಿ ಮಾಡಿನೂ ಮಾಡ್ತಾ ಇದ್ದೀವಿ, ಅಲ್ಲಿ ಉಪ್ಪಿನಕಾಯಿ ಆಮೇಲೆ ಜೇನು ಇವೆಲ್ಲ ಪ್ರೊಸೆಸಿಂಗ್ ಮಾಡಿ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಅದು ಏನು ದೊಡ್ಡದಾಗಿ ಬೆಳೆಯಬಹುದೇನೋ ಗೊತ್ತಿಲ್ಲ ಸರ್. ನೋಡ್ರಿ, ಕೇವಲ ಬೆಳೆಗಾರರು ಬೆಳೆಯನ್ನ ಬೆಳೆದು ಅದನ್ನ ಯಾರಿಗೋ ಮಾರಾಟ ಮಾಡೋ ಬದಲು ಅವರೇ ಅದನ್ನ ಸಂಸ್ಕರಣೆ ಮಾಡಿ ಅದನ್ನ ಮಾರುಕಟ್ಟೆಯ ಉತ್ಪನ್ನವಾಗಿ ಪರಿವರ್ತಿಸಿ, ಅಂದ್ರೆ ಈಗ ಕಾಫಿ ಬೀಜವನ್ನ ಕಾಫಿ ಪುಡಿಯನ್ನಾಗಿ ನೀವು ಮಾರಾಟ ಮಾಡೋದಿಕ್ಕೆ ರೈತ ಉತ್ಪಾದಕ ಸಂಘಗಳು ಅಂತ ಹೊಸದಾಗಿ ಪ್ರಾರಂಭ ಮಾಡ್ತಾ ಇದೆ ಎಲ್ಲ ಕಡೆಲೂ. ಆ ರೀತಿ ಏನಾದ್ರು ವ್ಯವಸ್ಥೆ ಮಾಡ್ಕೋತಾ ಇದ್ದೀರಾ ನೀವು ಹಾಗೂ ನಿಮ್ಮಲ್ಲಿ ಇರ್ತಕ್ಕಂಥ ವಿದ್ಯಾವಂತ ಯುವಕರು ಎಲ್ಲರೂ ಸೇರಿ? ಈಗ ಅದೇ ಜೈನ್ ಪುರುಷಿಂಗ್ ಒಂದು ಯೂನಿಟಿ ಆಗಂತ ನಾವು ಏಟ್ರಿ ಸಂಸ್ಥೆಯಿಂದ ಒಂದು ದಾನಿಗಳು ಇದು ಮಾಡಿದರೆ ಅದರಲ್ಲಿ ನಾವು ಅದನ್ನು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀವಿ ಸಾ. ಈ ಬೀಜ ಪ್ಯಾಕೆಟ್ ಮಾಡೋದು ಒಂದು ಕೆ ಜಿ ಅರ್ಧ ಕೆ ಜಿ, ಮೆಣಸು ಪ್ಯಾಕೆಟ್ ಮಾಡೋದು, ಆಮೇಲೆ ಪುಡಿ ಈ ಅನ್ನ ಮಾಡಿ ಬೇರೆ ಮಿಷಿನಿಂದ ಹೊಡೆಸ್ಕೊಂಡು ಅದನ್ನು ಪ್ಯಾಕೆಟ್ ಮಾಡಿ ಕೊಡ್ತಾ ಇದ್ದೀವಿ. ನೀವೇ ಮಿಷನ್ನ ಹೊರಗಡೆ ಕೊಡ್ತೀವಿ ಅಂದ್ರಲ್ಲ, ನಿಮ್ಮಲ್ಲಿಯೇ ಒಂದು ಸಹಕಾರ ಸಂಘ ಮಾಡಿಕೊಂಡು ಒಂದು ಮಿಷನ್ನ ನೀವೇ ಇಟ್ಕೊಂಡು ಪುಡಿ ಮಾಡಿ ಯಾಕೆ ಮಾರಾಟ ಮಾಡಬಾರ್ದು? ಅದೇ ಇನ್ನು ಮೇಲೆ ಆಗಬೇಕು ಸರ್, ಅದು ಸ್ವಲ್ಪ ಪ್ರಸಾರ ಬರಬೇಕಲ್ಲ ಸರ್. ಈ ಥರ ಬಿಳಿಗಿರಂಗನ ಬೆಟ್ಟದಲ್ಲಿ ಈಗ ಇದಿದೆ, ಅದಕ್ಕೆ ಒಬ್ಬರು ಏನಾದರೂ ಅದರ ಮಿಷಿನು ಅದು ಇದೆಲ್ಲ ಕೊಡಬೇಕಾಯ್ತದೆ, ಅದನ್ನು ಸರ್ಕಾರ ಕೊಡಬೇಕು ಸರ್. ಇರ್ಲಿ ಗೌಡ್ರಿ, ನಿಮ್ಗೆ ಈ ಒಂದು ಆಲೋಚನೆ ಬಂದಿರೋದು ಒಳ್ಳೇದು. ಬಿಡಗಿರಿ ರಂಗನ ಬೆಟ್ಟದ ಕಾಫಿಯೇ ಹೆಸರನ್ನ ಪಡೀಲಿ. ಅಚ್ಚುಗೆ ಗೌಡ್ರೆ, ಏನ್ ವಿದ್ಯಾಭ್ಯಾಸ ಮಾಡಿದಿರಿ ಗೌಡ್ರೆ? ನಾನು ವಿದ್ಯಾಭ್ಯಾಸ 1963ರಲ್ಲಿಯೇ ಸರ್ಕಾರಿ ಸ್ಕೂಲ್ 4ನೇ ತರಗತಿ ಓದಿದ್ದೀನಿ. ಎಲ್ಲಿ? ಬಿಳಗಿರಿ ರಂಗನ ಬೆಟ್ಟ ಇಲ್ಲ, ಇಲ್ಲಿ ಗುಡಿ ಕೆ ಗುಡಿ ಆಗಂತ ಅಲ್ಲಿ ಅಲ್ಲಿ ಸರ್ಕಾರಿ ಶಾಲೆ ಇತ್ತು ಅಲ್ಲಿ. ಅಲ್ಲಿಗೆ ಏನು ಹೇಗೆ ಹೋಗ್ತಾ ಇದ್ರಿ ಓದೋದಕ್ಕೆ? ಅಲ್ಲಿಯೇ ನಾವು ಅಲ್ಲಿನೂ ನಮ್ಮ ಅಣ್ಣ ತಮ್ಮದ್ರು ಎಲ್ಲರೂ ಇರ್ತಾರೆ, ಅಲ್ಲೇ ವಾಸವಾಗಿದ್ರೆ ಅಲ್ಲೇ ವಾಸವಾಗಿ ಓದ್ಕೊಂಡಿದ್ರೆ. ಹೌದು. ನಿಮ್ಮ ಮಕ್ಕಳಿಗೆ ಏನು ವಿದ್ಯಾಭ್ಯಾಸ ಮಾಡಿಸಿದ್ರಿ? ಅವರು SLC ಗಿಟ್ಟ ಓದಿದ್ದಾರೆ ಸರ್, 5ನೇ ತರಗತಿ ಓದ್ತಾರೆ. ಅವ್ರಿಗೆ ಈ ಎಲ್ಲ ನಿರ್ವಹಣೆಗೆ ಈ ಕಾಫಿ ಬೀಜವನ್ನ ಆಗ್ಬೋದು ಅಥವಾ ಕಾಳುಮೆಣಸು ಆಗ್ಬೋದು ಹೊರಗಡೆ ಹೋಗಿ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನ ತಿಳ್ಕೊಳ್ಳೋಷ್ಟು ಜ್ಞಾನ ಇದೆಯಾ? ಇದೇ ಸಹ ಇದ್ದರೂ ಇದಕ್ಕೆ ತುಂಬಾ ದೂರ ಇರ್ತದೆ ಸರ್. ಇದು ಇದರ ಮಾರ್ಕೆಟ್ ಕಾಫಿ ಬೀಜದ ಮೆಣಸಿನದು ಹತ್ತಿರದ ಮಾರ್ಕೆಟ್ ಇಲ್ಲ, ಅದರಿಂದ ತಿಳ್ಕೊಳ್ಳೋದು ಸ್ವಲ್ಪ ತಿಳಿಸಬೇಕು ಅಷ್ಟೇ, ಇನ್ನೂ ತಿಳುವಳಿಕೆ ಅಷ್ಟೊಂದು ಗೊತ್ತಿಲ್ಲ ಸರ್. ನಮ್ಮಲ್ಲಿ ಬಿಳಿಗಿರಿರಂಗನ ಬೆಟ್ಟ ಪ್ರವಾಸಿ ಕೇಂದ್ರ, ಇಲ್ಲಿಗೆ ಬಂದಂತಹ ಜನಗಳಿಗೆ ನಿಮ್ಮ ಅರಣ್ಯ ಉತ್ಪನ್ನಗಳು ಹೆಚ್ಚಾಗಿ ಇಷ್ಟಪಡ್ತಾರೆ ಮತ್ತು ಖರೀದಿ ಮಾಡ್ತಾರೆ. ನೀವು ಈ ಕಾಫಿ ಬೀಜವನ್ನು ಗ್ರಾಹಕರಿಗೆ ನೇರವಾಗಿ ಬಿಳಿಗಿರಿರಂಗನ ಬೆಟ್ಟದ ಕಾಫಿ ಬೀಜ ಅಂತ ಮಾರುವಂಥ ಒಂದು ಮಾರುಕಟ್ಟೆಯನ್ನು ಅಥವಾ ಗ್ರಾಹಕರೇನಾದ್ರು ಕೇಳಿಕೊಂಡು ತಗೊಂಡೋಗೋಂಥದ್ದೇನಾದ್ರು ಇದೆಯಾ? ಅದಕ್ಕಾಗಿ ಈಗ ಪ್ರಸಾರ ಮಾಡ್ತಾ ಇದ್ದೀವಿ ಸರ್. ಈಗ ನಾವು ಜೇನು ಯೂನಿಟಿಂದ ಅದನ್ನೇ ಪ್ರಸಾರ ಮಾಡ್ತಾ ಇದ್ದೀವಿ. ಅದು ದೊಡ್ಡದಾಗಿ ಬೆಳೆಸಬೇಕಾಗಂದ್ರೆ ಅದು ಪ್ರಸಾರಕ್ಕೆ ನಾವು ಈಗಾಗಲೇ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ. ಗೌಡ್ರೆ, ಈಗ ಕಾಫಿ ಜೊತೆಗೆ ಕಾಳುಮೆಣಸನ್ನು ಬೆಳಿತೀನಿ ಅಂತ ಹೇಳ್ತಿದ್ರೆ, ಎಷ್ಟು ವರ್ಷದಿಂದ ಕಾಫಿ ಕಾಳುಮೆಣಸಿನ ಗಿಡಗಳನ್ನ ನೆಟ್ಟಿದ್ದೀರಾ? ಕಾಳುಮೆಣಸು ಈಗ ಒಂದು 20 ವರ್ಷದಿಂದ ಈಚೆಗೆ ನೆಟ್ಟಿದ್ದೀವಿ ಸರ್. ಎಷ್ಟು ಕಾಳುಮೆಣಸಿನ ಗಿಡಗಳಿದ್ದಾವೆ ನಮ್ಮಲ್ಲಿ? ಒಂದು 500 ಬಳ್ಳಿ ಗಿಟ್ಟ ಇದೆ ಸರ್. ಏನು ಯಾವ ಮರಗಳಿಗೆ ಒಂದು ಹಬ್ಸಿದ್ದೀರಾ? ಪಾರವಾಳ, ಆಮೇಲೆ ಸುರುಗಿ, ಬೇರೆ ಕಾಡು ಜಾತಿ ಮರಗಳು ಇರ್ತವೆ, ಆ ಮರಗಳಿಗೆಲ್ಲ ಹಬ್ಬುತ್ತೆ ಸರ್. ಇದಕ್ಕೆಲ್ಲ ಮಾರುಕಟ್ಟೆ ಕಾಳುಮೆಣಸಿಗೆ ಮಾರುಕಟ್ಟೆ ಹೇಗೆ ಮಾಡ್ತೀರಿ? ಅದಕ್ಕೂ ಲೋಕಲ್ನವರು ಬರ್ತಾರೆ ಸರ್, ಬಂದಿರ್ತಾರೆ, ಇಲ್ಲಿ ಬಂದು ತಗೊಂಡೋಗ್ತಾರೆ ಸರ್. ಈಗ ನಿಮಗೆ ಹೊರಗಡೆ ಮಾರ್ಕೆಟಲ್ಲಿ ರೇಟ್ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಕೊಡ್ತಾ ಇದ್ದಾರೆ ಅಂತ ಅನ್ಸಿದ್ರೆ ಏನು ಮಾಡ್ತೀರಿ ಈಗ? ನಾವು ಸ್ವಲ್ಪ ಪೇಪರ್ನಲ್ಲಿ ರೇಟ್ ಬರ್ತಿರ್ತಾರೆ ಸರ್, ಆವಾಗ ತಿಳ್ಕೊಳ್ತಿರ್ತೀವಿ. ಅದರಲ್ಲಿ ಒಂದು 10, 20 ರೂಪಾಯಿ, ಆಮೇಲೆ ಅವರು ಲೋಕಲ್ನವರು ಅವ್ರ ಕೆ ಜಿಲಿ. ಈ ಕಾಳುಮೆಣಸಿನ ಕೃಷಿಯ ಬಗ್ಗೆ ಹೇಳಿ, ಗಿಡ ನೆಡೋದ್ರಿಂದ ಬೆಳೆ ತೆಗೆಯೋ ತನಕ ನೇರ ಅದನ್ನು ನಡೋದರಿಂದ ನಾವೇನು ಇಷ್ಟಡಿ ಎಂದಿಲ್ಲ, ನಾವು 2 ಅಡಿ 3 ಅಡಿ ಗಿಟ್ಟವೇ ನಡ್ತೀವಿ ಸರ್. ಇಲ್ಲಿಯೇ ಕಟ್ ಮಾಡ್ಕೊಳ್ಳೋದು, ಅಂಬನ್ನು ಕಟ್ ಮಾಡ್ಕೋತೀವಿ, ಕಟ್ ಮಾಡಿಕೊಂಡು ಅದರಲ್ಲಿ ಹಾರೆಕೋಲಿನಿಂದ ಅಗೆದ್ಬಿಡ್ತೀವಿ, ಸ್ವಲ್ಪ ಅಡ್ಡಾಗೆ ಅಗೆದ್ಬಿಡ್ತೀವಿ. ಅದಕ್ಕೆ ನೆಟ್ಟಾಗೆ ಹಾಕಿದರೆ ಕಾಳುಮೆಣಸು ಬರಲ್ಲ, ಸ್ವಲ್ಪ ಅಡ್ಡಾಗೆ ಇರಬೇಕು. ಬೇರೆ ಹೊಡಿಬೇಕಲ್ಲ? ಬೇರೆ ಹೊಡಿಬೇಕಲ್ಲ, ಅದರಿಂದ ಅದೊಂದು 1 ಅಡಿ 1.5 ಅಡಿ ಅಡ್ಡಾಗಿದ್ದರೆ ಬೇಗ ಬೇರೆ ಹೊಡೆದು ಬೇಗ ಅದು ಬಳ್ಳಿ ಬರ್ತದೆ. ಆದರೆ ಪಾಕಿಟಿನಲ್ಲಿ ಅಷ್ಟೊಂದು ಫಲವತ್ತಾಗಿ ಬರಲ್ಲ, ದೇಸ್ತಿ ಭಾಳ ಟೈಮ್ ತಗೊಳ್ತದೆ. ಈ ಥರ ನಟ್ಟ ಕಾಳುಮೆಣಸು ಒಂದು 3 ವರ್ಷದಲ್ಲಿ ಫಲಕ ಬರ್ತದೆ. 3 ವರ್ಷದಲ್ಲಿ ಫಲಕ ಬಂದು ವರ್ಷಕ್ಕೆ ಸರಿ ಒಂದು ಬೆಳೆ ಕೊಡುತ್ತೆ? ಹಾಂ, ಸರಾಸರಿ ಒಂದು ಬೆಳೆ ಕೊಡ್ತೇವೆ. ಅಂದ್ರೆ ಎಷ್ಟು ಗಿಡಗಳಿದ್ದಾವೆ ಗೌಡ್ರ ನಿಮ್ಮಾಯ್ತು? ನಮ್ಮಲ್ಲಿ ಒಂದು 500. ಎಷ್ಟು ಇಳುವರಿ ಬರ್ತಾ ಇದೆ? 500 ಗಿಡದಲ್ಲಿ 1,000 ಕೆಜಿ ಇಳುವರಿ ಬರ್ತಾ ಇದೆ ಸರ್. ಏನು ಲಾಭ ದೊರೀತಾ ಇದೆ ನಿಮ್ಗೆ?